ಅವ್ರೇನು ಇಲ್ಲಿ ಕೊಡ್ಬೇಕಾಲಿನ ಹಿಂದಿಂದು ಅಂದ್ ಅವ್ರೇನಂತಾರೆ ಮನೆಗೆ ಬಂದು ಹೇಳ್ತಾರೆ, ಏ ನೀ ಬಂದು ನೀನು ಇಸ್ಕೊಂಡ್ರು ನಂದು 20 ರೂಪಾಯಿ ಬಾಡಿಗೆ ಬರೀ 10 ರೂಪಾಯಿ ಕೊಡಿಸಿದಿ ಅಂತ ಹೇಳ್ಕೆ ಇದು ಮಾಡ್ಕಿಟ್ಲೆ ಮಾಡ್ತಿರ್ತಾರೆ ಬಂದು. ನಾ ಅದಕ್ಕೆ ನಾ ಬರಂಗಿಲ್ಲ, ನಿನಗೆ ಅದಕ್ಕೆ ಬಿಟ್ಕಿಂದ ಬಂದ್ಬಿಡ್ತೀನಿ ಅಂತ ಹೇಳ್ತಿರ್ತೀನಿ ನಮ್ಮ ತಾಯಿಯವರಿಗೆ ಸರ್. ಒಳ್ಳೇದು ಮಲ್ಲಪ್ಪ ಖೂನಪ್ಪ ಗುಡ್ಲ ಅವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ. ನಿಮ್ಮ ಸಾವಯವ ಕೃಷಿ ಮತ್ತೆ ಎಲ್ಲಾ ಏನು ನಿಮ್ಮ ಹೊಲದೊಳಗೆ ಇಂಚು ಬಿಡ್ಲಾರ್ದಂಗ ನೀವೇನ್ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಒಂದಾದ್ಮೇಲೆ ಒಂದು ಬೆಳೆ ಬರ್ತಾ ಇದ್ದಾವೆ, ಮತ್ತೆ ಪ್ರತಿ ದಿವಸ ನಿಮಗೆ ಒಂದು ಆದಾಯ ಬರುವಂತಹ ಒಂದು ವ್ಯವಸ್ಥೆ ಇದರಿಂದ ಆಗ್ತಾ ಇದೆ. ಅದರೊಳಗೆ ವಿಶೇಷವಾಗಿ ನಮ್ಮ ಒರಿಜಿನಲ್ ಬೀಜಗಳೇನದಾವ ಅವುಗಳನ್ನು ಕೂಡ ತಾವು ಕಾಯ್ದಿಟ್ಟಿದ್ದೀರಿ, ಇದು ಬಹಳ ಮುಖ್ಯವಾದಂತಹದ್ದು. ಮತ್ತೆ ಆರೋಗ್ಯದ ಕಡೆ ಕೂಡ ನಿಮಗ ಆರೋಗ್ಯ ಅಷ್ಟೇ ಅಲ್ಲ, ಉಳಿದವರ ಆರೋಗ್ಯ ಕೂಡ ಅದರ ಕಡೆನೂ ತಾವು ಗಮನ ಕೊಡ್ತಾ ಇದ್ದೀರಿ. ನಿಮ್ಮಿಂದ ಇನ್ನು ಅನೇಕ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಆಗಲಿ, ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಹೇಳ್ತೀರಿ? 9883-6615. ಈ ನಂಬರ್ಗೆ ನನಗೆ ಯಾವಾಗಾದರೂ ಯಾರ ರೈತರು ಮಾಹಿತಿ ಬೇಕಾದರೂ ನನ್ನನ್ನು ಸಂಪರ್ಕಿಸಿ ನನ್ನ ಕಡೆಯಿಂದ ಸಲಹೆಯನ್ನು ಪಡಿಬೋದು ಸರ್. ಮಲ್ಲಪ್ಪವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9882-6615 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಮಲ್ಲಪ್ಪ ಗುಡ್ಲ ಅವರ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ, ತಮ್ಮ ಕೃಷಿಯನ್ನ ಕೃಷಿ ಬಗ್ಗೆ ಕೇಳಿ ಬಹಳ ಸಂತೋಷ ಆಯ್ತು. ವಿಶೇಷವಾಗಿ ಏನು ತಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಸಾವಯವ ಕೃಷಿ ಇರಬಹುದು, ಸಿರಿಧಾನ್ಯಗಳನ್ನು ಬೆಳೆಯುವಂತಹದ್ದಿರಬಹುದು, ಅದನ್ನ ಬಳಸುವಂತಹದ್ದಿರಬಹುದು, ಇವೆಲ್ಲ ವಿಷಯಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೆ ತರಕಾರಿ ಮತ್ತು ನಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿಯ ಪ್ರಗತಿಪರ ರೈತರಾದ ಮಲ್ಲಪ್ಪ ಕೋನಪ್ಪ ಗುಡ್ಲ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ಅರುಳಿ. ಈಗ ಕೇಳೋಣ ಜನಪದ ಸಂಗೀತ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪದವನ್ನು ಮಸುಬಿನಾಳದ ವಿದ್ಯಾಶ್ರೀ ಮಸುಬಿನಾಳ್ ಹಾಗೂ ತಂಡದವರಿಂದ ಗೀಗಿ ಪದ ಕೇಳಿ. ಮಹೇಶ್ವರನ ಜ್ವಾಕಿ ಮಾಡಿ ಮಲಿಯ ಕೊಡಸಿದೆವ್ವರಗ ಮುರದ ಬೆಟ್ಟೆ ಕರುವ ಇವರದ ಮುರದ ಬೆಟ್ಟೆ ಕರುವ